31 ಸಣ್ಣ ಜೇನುತುಪ್ಪ ಪರೀಕ್ಷಾ ಪ್ರಯೋಗಾಲಯಗಳು ಸ್ಥಾಪಿತವಾದವು. ರಾಷ್ಟ್ರೀಯ ಜೇನುನೊಣ ಸಾಕಾಣಿಕೆ ಮತ್ತು ಜೇನುತುಪ್ಪ ಘಟಕದ ಸಾರ್ಥಕತೆಯನ್ನು ಪ್ರಚಾರದ ಉದ್ದೇಶಕ್ಕಾಗಿ ಅಲ್ಲ, ಇದರ ಸಫಲತೆಯನ್ನು ಅನುಭವಿಸಿದವರ ವಿಷಯಗಳನ್ನು ನಾವು ಈಗ ತಿಳಿದುಕೊಳ್ಳೋಣ. ಯಮುನಾನಗರದ ಸುಭಾಷ್ ಕಾಂಬೋಜ್ ಅವರು ಜೇನುನೊಣಗಳ ಸಾಕಾಣಿಕೆಯಿಂದಾಗಿ ದೇಶವ್ಯಾಪಿ ಪ್ರಚಾರದಲ್ಲಿದ್ದಾರೆ. ಸುಭಾಷ್ ಜಿನೆ ವೈಜ್ಞಾನಿಕ ತರೀಕೆ ಸೇ ಮಧುಮಕ್ಕಿ ಪಾಲನ್ ಕಾ ಪ್ರಶಿಕ್ಷಣ ಲಿಯಾ. ಇಸ್ಕೆ ಬಾದ್ ಉನ್ಹೋನೆ ಕೇವಲ 6 ಬಾಕ್ಸ್ ಕೆ ಸಾಥ್ ಅಪ್ನಾ ಕಾಮ್ ಶುರು ಕಿಯಾ ಥಾ. ಸುಭಾಷ್ ಕಾಂಬೋಜ್ ಅವರು ಹೀಗೆನ್ನುತ್ತಾರೆ, ನಾನು 1990 ಜೇನು ಕೃಷಿಯನ್ನ 2 ಪೆಟ್ಟಿಗೆಯಿಂದ ಪ್ರಾರಂಭಿಸಿದೆ. ಆದರೆ ಈಗ ಸುಮಾರು 4,200 ಪೆಟ್ಟಿಗೆಗಳಿವೆ. ಹೆಚ್ಚು ಕಡಿಮೆ 17 ತರದ ಜೇನುತುಪ್ಪವನ್ನು ತಯಾರು ಮಾಡುತ್ತೇನೆ, ವಿವಿಧ ಪ್ರದೇಶಗಳಿಂದ ಸಂಗ್ರಹಿಸುತ್ತೇನೆ. ಇದಲ್ಲದೆ ಜೇನು ಪೆಟ್ಟಿಗೆ ತಯಾರಿಕಾ ಘಟಕವಿದೆ, ಮೇಣದ ಶೀಟ್ ತಯಾರಿಕಾ ಘಟಕವಿದೆ. ಪ್ರತಿದಿನ 20 ಮೆಟ್ರಿಕ್ ಟನ್ ಜೇನುತುಪ್ಪ ತಯಾರು ಮಾಡುತ್ತೇನೆ. ಈಗ ಹೆಚ್ಚು ಕಡಿಮೆ 1,00,000 ಕಿಲೋಗ್ರಾಂ ಜೇನುತುಪ್ಪವನ್ನು ಉತ್ಪಾದಿಸುತ್ತೇನೆ. ನಾನು ನನ್ನ ಸ್ವಂತ ಉಪಯೋಗಕ್ಕಾಗಿ ಜೇನು ಪೆಟ್ಟಿಗೆಯನ್ನು ಇಟ್ಟಿದ್ದೆ, ಆದರೆ ಜೇನು ಹುಳುಗಳ ಸಂಖ್ಯೆ ಜಾಸ್ತಿ ಆಯಿತು ಹಾಗೂ ಜೇನುತುಪ್ಪದ ಉತ್ಪಾದನೆಯೂ ಜಾಸ್ತಿ ಆಯಿತು. ಇದರಿಂದ ವೃತ್ತಿಯಾಗಿ ನಾನು ಆ ಕೆಲಸವನ್ನು ಪ್ರಾರಂಭಿಸಿದೆ. ಇವತ್ತಿನ ದಿನ ಹೆಚ್ಚು ಕಡಿಮೆ 1,500 ಪೆಟ್ಟಿಗೆಗಳಲ್ಲಿ ಜೇನುನೊಣಗಳ ಸಾಕಾಣಿಕೆಯನ್ನು ಮಾಡುತ್ತಿದ್ದೇನೆ. ಹೆಚ್ಚು ಹೆಚ್ಚು ಜನ ಈ ಮಿಷಿನ್ನಲ್ಲಿ ಭಾಗವಹಿಸುತ್ತಿದ್ದಾರೆ. ಇಷ್ಟೇ ಅಲ್ಲ, ಈ ಮಿಷನ್ ನಾರಿ ಶಕ್ತಿಯನ್ನು ಇನ್ನೂ ಹೆಚ್ಚು ಸಶಕ್ತ ಮಾಡುವುದರಲ್ಲಿಯೂ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತದೆ. ಇದುವರೆಗೆ ಮಹಿಳೆಯರ 184 ಸ್ವಯಂ ಸಹಾಯಕ ಸಮೂಹಗಳನ್ನು ಇದರೊಂದಿಗೆ ಸೇರಿಸಿಕೊಳ್ಳಲಾಗಿದೆ. ಈ ರೀತಿಯಲ್ಲಿ ಜೇನು ಕ್ರಾಂತಿ ಪೋರ್ಟಲ್ನಲ್ಲಿ 13,000 ಹೆಚ್ಚಿನ ಜೇನುನೊಣ ಸಾಕುವವರು ಮತ್ತು 21,00,000 ಜೇನು ಹುಳುಗಳ ಕಾಲೋನಿಗಳು ನೋಂದಣಿಯಾಗಿವೆ. ಇಂದು ಭಾರತವು ಪ್ರಾಕೃತಿಕ ಜೇನುತುಪ್ಪದ 6ನೇ ಅತಿ ದೊಡ್ಡ ರಫ್ತು ಮಾಡುವ ದೇಶವಾಗಿದೆ. ಭಾರತವು ಜೇನುನೊಣಗಳ ಸಾಕಾಣಿಕೆ ಮತ್ತು ಜೇನುತುಪ್ಪ ಉತ್ಪಾದನೆಯ ಕ್ಷೇತ್ರದಲ್ಲಿ ಪ್ರಪಂಚಕ್ಕೆಲ್ಲ ಒಂದು ಉದಾಹರಣೆಯ ರಕ್ಷಕನಂತೆ ಎದುರು ನಿಂತಿದೆ. ಇದುವರೆಗೆ ಜೇನು ಕೃಷಿ ಮಾಹಿತಿ ಕೇಳಿದಿರಿ. ಮುಂದೆ ಕೇಳೋಣ ಜಾನುವಾರುಗಳನ್ನು ಕಾಡುವ ಪರೋಪ ಜೀವಿಗಳ ನಿಯಂತ್ರಣ ಕುರಿತು ಡಾಕ್ಟರ್ ಜಿಎಸ್ ಮಮತಾ ಅವರೊಂದಿಗಿನ ಮಾತುಕತೆ. ನಮಸ್ಕಾರ ಡಾಕ್ಟರ್ ಮಮತಾ ಅವರೇ. ನಮಸ್ತೆ ಸರ್. ಪಶುಪಾಲನೆಯನ್ನ ಮಾಡುವಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೇವೆ, ಅದರಲ್ಲಿ ಜಾನುವಾರುಗಳಿಗೆ ಬರುವಂತಹ ರೋಗಗಳ ಸಮಸ್ಯೆ ಕೂಡ ಬಹಳ ಮುಖ್ಯವಾದ. ಈ ಜಾನುವಾರುಗಳನ್ನು ಹಲವಾರು ರೀತಿಯ ಪರೋಪಜೀವಿಗಳು ಕೂಡ ಕಾಡ್ತವೆ ಮತ್ತು ಹಲವಾರು ರೋಗಗಳನ್ನು ಕೂಡ ಇವು ಉಂಟು ಮಾಡ್ತವೆ ಅಂತ ತಾವು ತಜ್ಞರು ಹೇಳ್ತಾ ಇರ್ತಾರೆ. ರೈತರ ಒಂದು ಗಮನ ಈ ಕಡೆ ಅಷ್ಟೊಂದು ಹೋಗೋದಿಲ್ಲ ಅಂತಲೇ ಹೇಳ್ಬೋದು. ತಾವಿವತ್ತು ಜಾನುವಾರುಗಳಲ್ಲಿ ಕಂಡುಬರುವಂಥ ಪರೋಪಜೀವಿಗಳು, ಅವುಗಳಿಂದ ಉಂಟಾಗುವಂಥ ರೋಗಗಳು, ಅವುಗಳ ಹತೋಟಿಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಪರೋಪಜೀವಿಗಳು ಅಂದರೆ ಏನು ಅಂತ ಒಂದು ಪರಿಚಯ ಮಾಡಿಕೊಡ್ತಾರೆ. ಸಾಮಾನ್ಯವಾಗಿ ಈ ಜಾನುವಾರುಗಳ ಮೈ ಮೇಲೆ, ಅಂದರೆ ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಕುರಿ ಇರ್ಬೋದು, ಮೇಕೆ ಇರ್ಬೋದು, ರಾಸುಗಳ ಮೈ ಮೇಲೆ ಕಾಣುವಂತಹ ಹೇನು, ಉಣ್ಣೆ, ಪಿಡದ ಅಂತ ಕೂಡ ಕರೆಯಲಾಗುತ್ತದೆ. ಹಾಗೂ ಇದರ ಜೊತೆಗೆ ಚಿಗಟ, ಕಚ್ಚುವ ನೊಣಗಳು ಮತ್ತೆ ಕಜ್ಜಿ, ಹಾಗೂ ದೇಹದ ಒಳಗಡೆ ಅಂದರೆ ಕರುಳಿನಲ್ಲಿ ಚಿಕ್ಕ ಕರುಳಾಗಿರ್ಬೋದು, ದೊಡ್ಡ ಕರುಳಾಗಿರ್ಬೋದು, ಅಥವಾ ವಿವಿಧ ಮಾಂಸಖಂಡಗಳಾಗಿರ್ಬೋದು, ಇವುಗಳಲ್ಲಿ ವಿವಿಧ ಜಂತು ಹುಳುಗಳನ್ನು ಪರೋಪಜೀವಿಗಳೆಂದು ಕರೆಯಲಾಗುತ್ತದೆ. ಅಂದರೆ ಈ ಪರೋಪಜೀವಿಗಳಲ್ಲಿ ಎಷ್ಟು ವಿಧಗಳಿದಾವೆ ಅಂತೀರಿ? ಸಾಮಾನ್ಯವಾಗಿ ಈ ಪರೋಪಜೀವಿಗಳಲ್ಲಿ 2 ವಿಧಗಳಾಗಿ ನಾವು ವಿಂಗಡಿಸುತ್ತೇವೆ. ಮೊದಲನೇದಾಗಿ ಈ ಬಾಹ್ಯ ಪರೋಪಜೀವಿಗಳು ಅಂತಂದರೆ ಜಾನುವಾರುಗಳ ದೇಹದ ಮೇಲೆ ಅಥವಾ ಕೂದಲಿನಲ್ಲಿ ಇರ್ತಕ್ಕಂಥ ಹೇನು, ಉಣ್ಣೆ, ಚಿಗಟ, ನೊಣ, ಕಜ್ಜಿ, ಇವುಗಳನ್ನು ಬಾಹ್ಯ ಪರೋಪಜೀವಿಗಳೆಂದು ಕರೆಯಲಾಗುತ್ತದೆ. ಅಂದರೆ ದೇಹದ ಹೊರಗಡೆ ಹೊರಗಡೆ ಇರ್ತಕ್ಕಂಥದ್ದು, ಮೈ ಮೇಲಾಗಿರ್ಬೋದು ಅಥವಾ ಕೂದಲಿಗೆ ಅಂಟ್ಕೊಂಡಿರ್ತಕ್ಕಂಥ ಪರೋಪಜೀವಿಗಳಾಗಿರ್ಬೋದು. ಅದೇ ರೀತಿ ಆಂತರಿಕ ಪರೋಪಜೀವಿಗಳು ಅಂದರೆ ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥದ್ದು, ಅಂದರೆ ಚಿಕ್ಕ ಕರುಳಿನಲ್ಲಿ ಅಥವಾ ದೊಡ್ಡ ಕರುಳಿನಲ್ಲಿ, ಯಕೃತದಲ್ಲಿ, ವಿವಿಧ ಮಾಂಸಖಂಡಗಳಲ್ಲಿ ವಿಧ ವಿಧವಾದ ಜಂತು ಹುಳುಗಳನ್ನು ಕಾಣಬಹುದು. ಇವುಗಳಲ್ಲಿ ಚಪ್ಪಟೆ ಜಂತು ಹುಳುಗಳು ಅಥವಾ ಲಾಡಿ ಜಂತು ಹುಳುಗಳು ಮತ್ತು ದುಂಡು ಜಂತು ಹುಳುಗಳೆಂದು ಮತ್ತೆ ವಿಂಗಡಿಸಲಾಗಿದೆ. ಸಾಮಾನ್ಯವಾಗಿ ನಾವು ಜಾನುವಾರುಗಳಲ್ಲಿ ಕಾಣುವಂತ ಆಂತರಿಕ ಪರೋಪಜೀವಿಗಳು ಅಂತ ತಾವೇನು ಹೇಳಿದ್ರಲ್ಲ, ದೇಹದ ಒಳಗಡೆ ಜೀವನ ಮಾಡುವಂತ ಪರೋಪಜೀವಿಗಳು, ಇವು ಉಂಟು ಮಾಡುವಂತ ರೋಗಗಳು ಯಾವ್ಯಾವು ಅಂತೀರಿ? ಇವುಗಳಲ್ಲಿ ಸಾಕಷ್ಟು ರೋಗಗಳಿದೆ. ಆದರೆ ನಾವು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಜಾನುವಾರುಗಳಲ್ಲಿ ಕಾಣುವಂಥವು ಎಂದರೆ ಮೊದಲನೇದಾಗಿ ಫೇಷಿಯಲೋಸಿಸ್, ನಂತರ ಆಂಫಿಸ್ಟೋಮೋಸಿಸ್, ಸಿಸ್ಟೋಸೋಮೋಸಿಸ್, ಅದನ್ನು ನಾವು ಸಾಮಾನ್ಯ ಭಾಷೆಯಲ್ಲಿ ಪೀನಾಸಿ ರೋಗ ಅಂತ ಕೂಡ ಕರೆಯುತ್ತೇವೆ. ಜೊತೆಗೆ ಪ್ಯಾರಾಸಿಟಿಕ್ ಗ್ಯಾಸ್ಟ್ರೋಎಂಟೈಟಿಸ್ ಅಥವಾ ಸ್ಟ್ರಾಂಗೈಲೋಸಿಸ್, ಟಾಕ್ಸೋಕ್ಯಾರಿಯೋಸಿಸ್ ಮತ್ತು ಮುನಿಸಿಯೋಸಿಸ್, ಇವೆಲ್ಲವನ್ನು ಕೂಡ ಆಂತರಿಕ ಪರೋಪಜೀವಿಗಳಿಂದ ಉಂಟಾಗುವಂಥ ರೋಗಗಳು. ಈ ಆಂತರಿಕ ಪರೋಪಜೀವಿಗಳ ರೋಗಗಳ ಬಗ್ಗೆ ಹೇಳಿದ್ರಿ. ಈ ರೋಗಗಳು ಹರಡುವಂತ ವಿಧಾನ ಮತ್ತೆ ಇವುಗಳ ಲಕ್ಷಣಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೇನೆ. ಖಂಡಿತ ಸರ್. ಈ ಚಪ್ಪಟೆ ಜಂತು ಹುಳಗಳಿಂದ ಉಂಟಾಗುವಂತ ರೋಗಗಳು ಯಾವುದು ಮತ್ತೆ ಅವು ಯಾವ ರೀತಿ ನಮ್ಮ ರಾಸುಗಳಿಗೆ ಹರಡಬಹುದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಫೇಷಿಯಲೋಸಿಸ್, ಆಂಫಿಸ್ಟೋಮೋಸಿಸ್ ಮತ್ತು ಪೀನಾಸಿ ರೋಗ. ಈ ಮೂರು ರೋಗಗಳಿಗೆ ಬಸವನ ಹುಳು ಮಧ್ಯವರ್ತಿಯಾಗಿ ಕೆಲಸ ನಿರ್ವಹಿಸೋದ್ರಿಂದ ಪರೋಪಜೀವಿಗಳ ಮರಿಗಳಿಂದ ಕಲುಷಿತಗೊಂಡಂತಹ ನೀರಾಗಿರ್ಬೋದು ಅಥವಾ ಕೆರೆ ಕುಂಟೆಗಳಲ್ಲಿ ಕಲುಷಿತಗೊಂಡ ನೀರಿರ್ಬೋದು ಅಥವಾ ಕಲುಷಿತಗೊಂಡಂತಹ ಹುಲ್ಲಾಗಿರ್ಬೋದು, ಇದನ್ನ ಜಾನುವಾರುಗಳು ಮೇಯುವುದರಿಂದ ಈ ರೋಗಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅದೇ ರೀತಿ ಸ್ಟ್ರಾಂಗೈಲೋಸಿಸ್ ಅಂತ ಹೇಳಿದೆ ನಾನು, ಅಥವಾ ಪ್ಯಾರಾಸಿಟಿಕ್ ಗ್ಯಾಸ್ಟ್ರೋ ಎಂಟೈಟಿಸ್ ಅಂತ ಹೇಳಿದೆ, ಇದು ದುಂಡು ಜಂತು ಹುಳುಗಳ ಜಾತಿಗೆ ಸೇರತಕ್ಕಂತ ಒಂದು ರೋಗ. ಈ ರೋಗಕ್ಕೆ ಸಾಮಾನ್ಯವಾಗಿ ಯಾವುದೇ ಮಧ್ಯವರ್ತಿ ಇಲ್ಲ. ಹಾಗಾಗಿ ಯಾವಾಗ ನಮ್ಮ ಜಾನುವಾರುಗಳು ನೇರವಾಗಿ ಪರೋಪಜೀವಿಗಳ ಮೂರನೇ ಹಂತದ ಮರಿಗಳ ಸಂಪರ್ಕಕ್ಕೆ ಬಂದಾಗ ಈ ರೋಗ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅದೇ ರೀತಿ ನಾನು ಟಾಕ್ಸೋಕ್ಯಾರಿಯೋಸಿಸ್ ಅಂತ ಹೇಳಿದೆ, ಈ ರೋಗವು ಎರಡು ವಿಧವಾಗಿ ಹರಡುತ್ತದೆ. ಮೊದಲನೆಯದಾಗಿ ತಾಯಿ ರೋಗದಿಂದ ಬಳಲುತ್ತಿದ್ದರೆ, ರೋಗಗೊಂಡ ತಾಯಿಯಿಂದ ಹಾಲನ್ನು ಕುಡಿದರೆ ಕರುವಿಗೆ ಈ ರೋಗ ಹರಡಲು ಸಾಧ್ಯತೆ ಇರುತ್ತದೆ. ಹಾಗೂ ಗರ್ಭಾವಸ್ಥೆಯಲ್ಲೇ ಬೆಳೆಯುತ್ತಿರುವ ಪಿಂಡಕ್ಕೆ ತಾಯಿಯ ಗರ್ಭದ ಮೂಲಕ ಈ ರೋಗ ಕೂಡ ಅಂಟಿಕೊಳ್ಳಬಹುದು. ಇನ್ನು ಈ ಮೊನಿಸಿಯೋಸಿಸ್ ಅಂತಂದ್ರೆ ಇದು ಲಾಡಿ ಜಂತು ಹುಳುಗಳಿಂದ ಉಂಟಾಗುವಂತ ರೋಗ. ಈ ರೋಗಕ್ಕೂ ಕೂಡ ಆರಿಬ್ಯಾಟಿಡ್ ಮೈಟ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಮೈಟ್ ಅಂತಂದ್ರೆ ಗಜ್ಜಿ ಅಂತ. ಆ ಒಂದು ಗುಂಪಿಗೆ ಸೇರಿದಂತಹ ಆರಿಬ್ಯಾಟಿಡ್ ಮೈಟ್ ಮೂಲಕ ಈ ರೋಗ ಹರಡುತ್ತದೆ. ಅಂದ್ರೆ ಫೇಷಿಯೋಲಿಸಿಸ್ ಅಂತ ಹೇಳಿದ್ರಿ, ಇದು ಮುಖ್ಯವಾಗಿ ಯಾವ್ಯಾವ ಜಾನುವಾರುಗಳಲ್ಲಿ ಕಂಡುಬರುತ್ತೆ ಅಂತೀರಿ? ಫೇಷಿಯೋಲೋಸಿಸ್ ಚಪ್ಪಟೆ ಜಂತು ಹುಳುಗಳಿಂದ ಉಂಟಾಗುವಂತ ರೋಗವು ಸಾಮಾನ್ಯವಾಗಿ ಕುರಿಗಳಲ್ಲಿ ಹೆಚ್ಚಾಗಿ ಕಾಣಬಹುದು ಹಾಗೂ ಮೇಕೆಗಳಲ್ಲಿ, ಹಸುಗಳಲ್ಲಿ ಪ್ರಮಾಣ ಕಡಿಮೆ ಇದರದ್ದು ಸರ್. ಹಾಗೆ ಬಾಹ್ಯ ಪರಾವಲಂಬಿ ಜೀವಿಗಳು ಅಥವಾ ಪರೋಪಜೀವಿಗಳು ಅಂದ್ರೆ ಹೇನು, ಉಣ್ಣೆ, ಚಿಗಟ, ನೊಣ ಮತ್ತು ಕಜ್ಜಿ, ಇವು ಯಾವ ರೀತಿ ಹರಡುತ್ತದೆ ಅಂತಂದ್ರೆ ಒಂದು ರಾಸುವಿನಿಂದ ಮತ್ತೊಂದು ರಾಸುವಿಗೆ, ಅಂದ್ರೆ ನೇರ ಸಂಪರ್ಕದಿಂದ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಅವಶ್ಯಕತೆ ಇರುವುದಿಲ್ಲ. ನೇರವಾಗಿ ಅಥವಾ ಬಳಲುತ್ತಿರುವ ರಾಸುಗಳ ಕೊಟ್ಟಿಗೆಗೆ ನೀವು ಆರೋಗ್ಯವಾಗಿರ್ತಕ್ಕಂತಹ ರಾಸುಗಳನ್ನು ಅಲ್ಲಿ ಕಟ್ಟಿದಾಗ, ಅಂತಹ ಸಂಪರ್ಕಕ್ಕೆ ಬಂದಾಗ ಆರೋಗ್ಯಕರ ರಾಸುಗಳು ಕೂಡ ಈ ರೋಗದಿಂದ ಬಳಲಬಹುದು. ಫೇಷಿಯೋಲಿಸಿಸ್ ಬಗ್ಗೆ ತಾವು ಹೇಳಿದ್ರಿ, ಆಂಫಿಸ್ಟೋಮೋಸಿಸ್ ಅಂತ ಇನ್ನೊಂದು ಕಾಯಿಲೆ ಇದೆ ಅಂತ ಹೇಳಿದ್ರಿ. ಹೌದು ಸರ್. ಇದು ಯಾವ್ಯಾವ ಜಾನುವಾರುಗಳಲ್ಲಿ ಕಂಡು ಬರಬಹುದು ಅಂತೀರಿ? ಸರ್, ಇದು ಫೇಷಿಯಲೋಸಿಸ್ ಆಗಿರ್ಬೋದು ಅಥವಾ ಆಂಫಿಸ್ಟೋಮೋಸಿಸ್ ಆಗಿರ್ಬೋದು ಅಥವಾ ಪ್ಯಾರಾಸಿಟಿಕ್ ಗ್ಯಾಸ್ಟ್ರೋ ಎಂಟೈಟಿಸ್ ಆಗಿರ್ಬೋದು ಮತ್ತು ಮುನಿಸಿಯೋಸಿಸ್, ಇವೆಲ್ಲ ರೋಗಗಳು ಕೂಡ ಸಾಮಾನ್ಯವಾಗಿ ಕುರಿ ಮೇಕೆಗಳಲ್ಲಿ ಹೆಚ್ಚಾಗಿ ಕಾಣ್ತವೆ, ಹಸುಗಳಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ. ಆದರೆ ಈ ಫೇಷಿಯಲೋಸಿಸ್ ಮತ್ತೆ ಪ್ಯಾರಾಸಿಟಿಕ್ ಗ್ಯಾಸ್ಟ್ರೋ ಎಂಟೈಟಿಸ್ ಹಸುಗಳಲ್ಲಿ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಬಹುದು. ಅಂದ್ರೆ ಈ ವಯಸ್ಸಿಗೆ ಬಂದಂತಹ ಕರುಗಳಲ್ಲಿ ಈ ರೋಗಗಳ ತೀವ್ರತೆ ಹೆಚ್ಚಾಗಿರುತ್ತೆ. ಇನ್ನು ಆಂತರಿಕ ಪರೋಪಜೀವಿಗಳಿಂದ ಏನು ರೋಗಗಳು ಬರ್ತವೆ ಅಂತ ತಾವು ಹೇಳಿದ್ರಲ್ಲ, ಇವುಗಳ ಲಕ್ಷಣಗಳು ಹೇಗಿರ್ತವೆ ಅಂತ ಸ್ವಲ್ಪ ಹೇಳ್ತೀರಾ? ಮೊದಲಿಗೆ ಯಾವುದೇ ಜಾನುವಾರು ಆಗಿರ್ಬೋದು, ಹಸು ಆಗಿರ್ಬೋದು, ಎಮ್ಮೆ ಆಗಿರ್ಬೋದು ಅಥವಾ ಕುರಿ ಮೇಕೆ ಆಗಿರ್ಬೋದು, ಈ ಫೇಷಿಯಲೋಸಿಸ್, ಆಂಫಿಸ್ಟೋಮೋಸಿಸ್ ಅಥವಾ ಪ್ಯಾರಾಸಿಟಿಕ್ ಗ್ಯಾಸ್ಟ್ರೋಎಂಟೈಟಿಸ್ ಅಥವಾ ಮುನಿಸಿಯೋಸಿಸ್, ಈ ನಾಲ್ಕು ಕಾಯಿಲೆಗಳಿಂದ ಬಳಲುತ್ತಿದ್ರೆ ಯಾವ ರೀತಿ ನೀವು ರೋಗ ಲಕ್ಷಣಗಳನ್ನು ಗುರುತಿಸಬಹುದು? ಮೊದಲನೆಯದಾಗಿ ರಕ್ತಹೀನತೆ. ನೀವು ಜಾನುವಾರುಗಳ ಕಣ್ಣನ್ನು ಗಮನಿಸಿದಾಗ ಬಿಳಿ ಪದರೆ ಬಹಳ ಬಿಳಿಚಿಕೊಂಡಿರೋದನ್ನ ನೀವು ಕಾಣಬಹುದು. ಇದರ ಜೊತೆಗೆ ಹೊಟ್ಟೆ ಗಾತ್ರ ದೊಡ್ಡದಾಗಿರುವುದು. ಸಾಮಾನ್ಯವಾಗಿ ನಾವು 3 ಅಥವಾ 4 ತಿಂಗಳ ಕರುಗಳಲ್ಲಿ ಅಥವಾ 6 ತಿಂಗಳ ವಯಸ್ಸಿನ ಕರುಗಳಲ್ಲಿ ನಾವು ಹೆಚ್ಚಾಗಿ ಹೊಟ್ಟೆ ಗಾತ್ರ ದೊಡ್ಡದಾಗಿರೋದನ್ನ ನಾವು ಗಮನಿಸಬಹುದು. ಇದರ ಜೊತೆಗೆ ಕರುಗಳಲ್ಲಿ ಬೆಳವಣಿಗೆ ಕುಂಠಿತಗೊಳ್ಳುವುದು ಮತ್ತೆ ದೇಹದ ಒರಟು ಕೂದಲು ಇರುವುದು, ಕೆಲವೊಮ್ಮೆ ಈ ರೋಗಗಳು ತೀವ್ರತೆ ಹೆಚ್ಚಾದಾಗ ರಕ್ತ ಮಿಶ್ರಿತ ಬೇದಿ, ಇದ್ದಕ್ಕಿದ್ದ ಹಾಗೆ ಕರುಗಳು ಸಾಯುವುದು, ಹಾಗೂ ಪ್ರೋಟೀನ್ ಅಂಶ ಬಹಳ ಕಡಿಮೆ ಆಗುವುದರಿಂದ ಏನಾಗುತ್ತಂದ್ರೆ ಈ ದವಡೆಯ ಕೆಳಭಾಗದಲ್ಲಿ ನೀರಿನಾಂಶ ತುಂಬಿಕೊಂಡು ನೀವು ಊತವನ್ನು ಗಮನಿಸಬಹುದು. ಇದು ಸಾಮಾನ್ಯವಾಗಿ ನಾವು ಕುರಿಗಳಲ್ಲಿ ಮತ್ತು ಕರುಗಳಲ್ಲಿ ಹೆಚ್ಚಾಗಿ ಕಾಣುವ ಸಾಧ್ಯತೆ ಇದೆ ಸರ್. ಅಂದ್ರೆ ದವಡೆಯ ಊತ ಉಂಟಾಗುವುದು. ಇದರ ಜೊತೆಗೆ ಈ ಟಾಕ್ಸೋಕ್ಯಾರಿಯೋಸಿಸ್ ಈ ಕಾಯಿಲೆ ದುಂಡು ಜಾತಿ ಜಂತು ಹುಳುಗಳಿಂದ ಉಂಟಾಗುವಂತ ಒಂದು ರೋಗ. ದುಂಡು ಹುಳುಗಳು ಈ ರೋಗ ಏನಪ್ಪಾ ಅಂತಂದ್ರೆ, ನಾವು ಹಸು ಕರುಗಳಿಗಿಂತ ಎಮ್ಮೆ ಕರುಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೇವೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಕರುಗಳು ಸುಮಾರು 30% ಸಾವನ್ನಪ್ಪಬಹುದು. ಶೇಕಡ 30%. ಜೊತೆಗೆ ಮಿಶ್ರತಳಿ ಕರುಗಳು ತಮ್ಮ ದೇಹ ದಾಢ್ಯತೆಯನ್ನು ಕಳೆದುಕೊಂಡು ಈ ಸಂತಾನ ಕ್ರಿಯೆ ಕುಂಠಿತಗೊಳ್ಳಬಹುದು. ಹಾಗೂ ಮೊದಲನೇ ಬಾರಿ ಕರು ಹಾಕುವ ವಯಸ್ಸು, ಅಂದ್ರೆ ಈಗ ಕರು 1 ವರ್ಷ ಅಥವಾ 2 ತಿಂಗಳು ಅಂದ್ರೆ 14 ತಿಂಗಳು ಆಯ್ತು ಅಂತಂದ್ರೆ ಗರ್ಭ ಕಟ್ಟುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗ 1 ವರ್ಷದಿಂದ 2 ವರ್ಷದವರೆಗೆ ಅದು ಗರ್ಭ ಕಟ್ಟಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಅದು ಬಹುಶಃ ಜಂತು ಹುಳುಗಳಿಂದ ಬಳಲುತ್ತಿರಬಹುದು. ಆ ಒಂದು ಅವಧಿ ಹೆಚ್ಚಾಗುವುದರಿಂದ ಏನಾಗುತ್ತೆ, ಈ ಎಲ್ಲಾ ಕಾರಣಗಳಿಂದ ನಮ್ಮ ರೈತರಿಗೆ ಬಹಳಷ್ಟು ಆರ್ಥಿಕವಾಗಿ ನಷ್ಟ ಉಂಟಾಗುತ್ತೆ. ಅಂದ್ರೆ ಮುಖ್ಯವಾಗಿ ಅವು ಬೇಕಾದಂತ ದೇಹ ತೂಕವನ್ನ ಹೊಂದೋದಿಲ್ಲ ಈ ಪರೋಪಜೀವಿಗಳು, ಹಾಗಾಗಿ ಫಲಕ್ಕೆ ಬರೋದಿಲ್ಲ ತಡ ಆಗುತ್ತೆ ಅಥವಾ ಬರೋದೇ ಇಲ್ಲ. ಇದು ಒಂದು ಸಮಸ್ಯೆ ಅಂತ ಹೇಳಬಹುದು. ಇನ್ನೊಂದು, ತಾವು ಪೀನಾಸಿ ರೋಗ ಅಂತ ಹೇಳಿದ್ರಿ, ಅದರದ್ದು ಲಕ್ಷಣಗಳು ಏನು? ಈ ಪೀನಾಸಿ ರೋಗ ಸಿಸ್ಟೋಸೋಮೋಸಿಸ್ ಅಂತ ನಾವು ಏನ್ ಹೇಳ್ತೀವಿ, ಇದು ಕೂಡ ಚಪ್ಪಟೆ ಜಂತು ಹುಳುಗಳಿಂದ ಉಂಟಾಗುವಂತ ಒಂದು ರೋಗ. ಬಹುಮುಖ್ಯವಾದ, ಸಾಮಾನ್ಯವಾಗಿ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ರಾಸು ಕೂಡ ಬಳಲುವಂತ ಒಂದು ರೋಗ. ಇದನ್ನ ನಾವು ಕುರಿ, ಮೇಕೆ, ಎಮ್ಮೆಗಿಂತ ನಾವು ಈ ಮಿಶ್ರ ತಳಿಗಳಲ್ಲಿ ಹೆಚ್ಚಾಗಿ ಕಾಣಬಹುದು. ಹಸುಗಳಲ್ಲಿ ಈ ರೋಗಗೊಂಡಂತಹ ಹಸುಗಳಲ್ಲಿ ಯಾವ ರೀತಿ ರೋಗ ಲಕ್ಷಣಗಳು ತಾವು ಕಾಣಬಹುದು ಅಂದ್ರೆ, ಒಂದು ಏನಾಗುತ್ತೆ, ಈ ಹುಳುಗಳು ಮೂಗಿನ ರಕ್ತನಾಳದಲ್ಲಿ ಇರುವುದರಿಂದ, ನೆಲೆಸುವುದರಿಂದ, ಅವು ಅಲ್ಲೇ ಮೊಟ್ಟೆ ಇಡುವುದರಿಂದ, ಮತ್ತು ಈ ಮೊಟ್ಟೆಗಳಿಗೆ ಒಂದು ವಿಶೇಷತೆ ಇದೆ ಸರ್. ಏನಂತಂದ್ರೆ, ಒಂದು ತುದಿ ಭಾಗ ಬಹಳ ಚೂಪಾಗಿರ್ತದೆ. ಆ ಚೂಪಾಗಿ ಇರುವುದರಿಂದ ಏನಾಗುತ್ತೆ, ಈ ರಕ್ತನಾಳಗಳನ್ನ ಗಾಯಗೊಳಿಸುತ್ತೆ. ಗಾಯಗೊಳಿಸೋದ್ರಿಂದ ಈ ನಾವು ಕಾಲಿಫ್ಲವರ್ ಅಥವಾ ಹೂಕೋಸು ಅಂತ ಏನ್ ಹೇಳ್ತೀವಿ, ಆ ರೀತಿ ಮಾಂಸದ ಗಡ್ಡೆಗಳನ್ನ ನೀವು ಮೂಗಿನೊಳಗೆ ಕಾಣಬಹುದು. ಸಣ್ಣ ಸಣ್ಣ ಗುಳ್ಳೆಗಳನ್ನ ಕಾಣಬಹುದು. ಇದು ಸ್ವಲ್ಪ ಗಾತ್ರ ದೊಡ್ಡದಾದಾಗ ಏನಾಗುತ್ತೆ, ಉಸಿರಾಟ ತೊಂದರೆಗಳು ಶುರುವಾಗುತ್ತೆ, ಗಾಳಿಗೆ ಒಂದು ಅಡಚಣೆ ಉಂಟಾಗುತ್ತೆ. ಹೌದು ಸರ್. ಹಾಗೆ ನಮ್ಮ ಮನುಷ್ಯರಲ್ಲಿ ಯಾವ ರೀತಿ ಈ ಗೊರಕೆ ಶಬ್ದವನ್ನ ನಾವು ಕಾಣ್ತೀವಿ, ಅದೇ ರೀತಿ ಬಹಳ ಒಂದು ದೂರದಿಂದ ನೀವು ಶಬ್ದವನ್ನ ಕೇಳಿಸ್ಕೋಬಹುದು, ಅಂದ್ರೆ ಈ ಪಿನಾಸಿ ರೋಗದಿಂದ ಬಳಲುತ್ತಿರುವ ರಾಸುವಿನಿಂದ. ಸೊ ಈ ತರ ಲಕ್ಷಣಗಳನ್ನ ನಾವು ಕಾಣಬಹುದು. ಜೊತೆಗೆ ಗೊಣ್ಣೆ ಸುರಿಯುವುದು ಮೂಗಿನಿಂದ, ಇಂತಹ ಲಕ್ಷಣಗಳು ಬಹಳ ಸಾಮಾನ್ಯವಾಗಿ ನಾವು ರಾಸುಗಳಲ್ಲಿ ಕಾಣಬಹುದು. ಇದರ ಜೊತೆಗೆ ಏನಾಗುತ್ತೆ, ಹಾಲು ಉತ್ಪಾದನೆ ಕೂಡ ಬಹಳಷ್ಟು ಕಡಿಮೆ ಆಗುತ್ತದೆ. ಇದರಿಂದ ಜಾನುವಾರುಗಳಿಗೆ ಆಮ್ಲಜನಕವನ್ನ ತೆಗೆದುಕೊಳ್ಳುವಂತಹ ಪ್ರಮಾಣ ಕಡಿಮೆ ಆಗುತ್ತೆ. ಹೌದು ಸರ್, ಖಂಡಿತವಾಗ್ಲು. ಅಂದ್ರೆ ಸುಸ್ತು ಕೂಡ ಆಗ್ಬಹುದು, ಸುಸ್ತಾಗುತ್ತೆ. ಇನ್ನ ಮುಖ್ಯವಾಗಿ ಇವು ಈ ಆಂತರಿಕ ಪರೋಪಜೀವಿಗಳಿಂದ ಆಗುವಂತ ಒಂದು ರೋಗ ಲಕ್ಷಣಗಳು ಅಂತ ತಾವು ಹೇಳಿದ್ರಿ. ಹೌದು ಸರ್. ಇನ್ನ ಈ ಬಾಹ್ಯ ಪರಾವಲಂಬಿ ಜೀವಿಗಳು ಅಂತ ತಾವು ಹೇಳಿದ್ರಿ, ಇವುಗಳಿಂದ ಯಾವ ರೀತಿ ಒಂದು ತೊಂದರೆಗಳು ಆಗ್ತವೆ ಅಂತೀರಿ, ಲಕ್ಷಣಗಳನ್ನ ನಾವು ಕಾಣಬಹುದು? ಸರ್, ನಾನು ಈಗಾಗಲೇ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟ ಹಾಗೆ, ಈ ಬಾಹ್ಯ ಪರೋಪಜೀವಿಗಳು ಅಂದ್ರೆ ಹುಣ್ಣೆ, ಚಿಗಟ, ಕಚ್ಚುವ ನೊಣಗಳು, ಕಜ್ಜಿ, ಇವುಗಳಿಂದ ಹೆಚ್ಚಾಗಿ, ಇದರಲ್ಲಿ ಪ್ರಮುಖವಾಗಿ ಕಚ್ಚುವ ನೊಣಗಳು ಮತ್ತು ಪಿಡಿದ ಅಂದ್ರೆ ಹುಣ್ಣೆ ಅಂತ ನಾನು ಏನ್ ಹೇಳಿದೆ, ಅಥವಾ ಚಿಗಟ ಇರ್ಬೋದು. ಈ ಚಿಗಟ ಸಾಮಾನ್ಯವಾಗಿ ನಾವು ಕುರಿ ಮತ್ತು ಮೇಕೆ ಮರಿಗಳಲ್ಲಿ ಹೆಚ್ಚಾಗಿ ಕಾಣುವ ಸಾಧ್ಯತೆ ಇದೆ. ತದನಂತರ ಹಸುಗಳು ಅಂದ್ರೆ ಕರುಗಳಲ್ಲಿ ಹೆಚ್ಚಾಗಿ ಕಾಣಬಹುದು. ಈ ಉಣ್ಣೆಯನ್ನ ನಾವು ಸಾಮಾನ್ಯವಾಗಿ ಎಲ್ಲ ರಾಸುಗಳಲ್ಲೂ ಅಂದ್ರೆ ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಕುರಿ ಇರ್ಬೋದು, ಮೇಕೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಸಾಮಾನ್ಯವಾಗಿ ಮೈ ಮೇಲೆ ಅಂಟ್ಕೊಂಡಿರ್ತದೆ. ಇವು ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಬಹಳಷ್ಟು ರಕ್ತವನ್ನ ರಾಸುಗಳಿಂದ ಹೀರುತ್ತೆ. ಹಾಗಾಗಿ ರಕ್ತಹೀನತೆ ನಾವು ಮೊಟ್ಟ ಮೊದಲನೇದಾಗಿ ಹಾಗೂ ಹೆಚ್ಚಾಗಿ ಕಾಣುವಂತ ಒಂದು ರೋಗ ಲಕ್ಷಣ. ಇದರ ಜೊತೆಗೆ ಹೇಗೆ ನಮ್ಮ ಆಂತರಿಕ ಪರೋಪಜೀವಿಗಳು ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತವೆ, ಅದೇ ರೀತಿ ಈ ಬಾಹ್ಯ ಪರೋಪಜೀವಿಗಳು ಕೂಡ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಜೊತೆಗೆ ವಿಪರೀತ ಮೈಕೆರೆತ, ಈ ಮೈಕೆರೆತ ಇರೋದ್ರಿಂದ ಏನಾಗುತ್ತದೆ, ಈ ಸಾಮಾನ್ಯವಾಗಿ ರಾಸುಗಳು ತಮ್ಮ ಕೊಟ್ಟಿಗೆಯಲ್ಲಿ ಕಟ್ಟಿದ್ರೆ ಅಥವಾ ಪಕ್ಕದಲ್ಲಿ ಯಾವುದೇ ಒಂದು ಮರದ ತುಂಡಿದ್ರೆ ಅಥವಾ ಗೋಡೆ ಇದ್ರೆ ಅವುಗಳಿಗೆ ತಮ್ಮ ಮೈಯನ್ನು ಉಜ್ಜಿಕೊಂಡು ಮತ್ತಷ್ಟು ಗಾಯಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತೆ. ಆ ಗಾಯಗಳನ್ನು ಮಾಡಿಕೊಂಡಾಗ ಏನಾಗುತ್ತೆ, ರಕ್ತ ಸುರಿಯುತ್ತೆ. ಮತ್ತಷ್ಟು ಆ ರಕ್ತ ಸುರಿತಾ ಇದ್ರೆ ಏನಾಗುತ್ತೆ, ಈ ನೊಣಗಳಿಗೆ ಸಾಕಷ್ಟು ಬರ್ತವೆ, ಮತ್ತಷ್ಟು ಗಾಯಗಳನ್ನು ಉಂಟು ಮಾಡುತ್ತವೆ. ಸೊ ಇಂತಹ ರೋಗ ಲಕ್ಷಣಗಳನ್ನು ನಾವು ಹೆಚ್ಚಾಗಿ ಕಾಣಬಹುದು. ಇದರ ಜೊತೆಗೆ ಕೂದಲು ಉದುರುವುದು, ಆಮೇಲೆ ಆ ಮೈ ಕೈ ಕೆರೆತ ನೋವಿಗೆ ಏನಾಗುತ್ತೆ, ರಾಸುಗಳು ಕೈಕಾಲನ್ನು ಜಾಡಿಸ್ಬೋದು, ಹಾಗೆ ಸರಿಯಾಗಿ ಮೇವು ತಿಂದೇ ಇರ್ಬೋದು. ಮೇವು ತಿಂದೇ ಇದ್ದ ಕಾರಣ ಏನಾಗುತ್ತೆ, ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ, ಅದು ಮಾಂಸ ಆಗಿರ್ಬೋದು ಅಥವಾ ಹಾಲು ಉತ್ಪಾದನೆ ಆಗಿರ್ಬೋದು. ಆದ್ದರಿಂದ ಇವೆಲ್ಲನೂ ಕೂಡ ನಮ್ಮ ರೈತರಿಗೆ ಆರ್ಥಿಕವಾಗಿ ಬಹಳಷ್ಟು ನಷ್ಟವನ್ನು ತಂದುಕೊಡುತ್ತದೆ. ಜೊತೆಗೆ ಬಹುಮುಖ್ಯವಾಗಿ ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಈ ಉಣ್ಣೆ ಇರ್ಬೋದು ಅಥವಾ ಕಚ್ಚುವ ನೊಣಗಳು, ಅದರಲ್ಲೂ ಈ ಟೆಬ್ಯಾನಿಡ್ ಗುಂಪಿಗೆ ಸೇರಿದಂತಹ ಕಚ್ಚುವ ನೊಣಗಳು, ಇವುಗಳು ಬಹುಮುಖ್ಯವಾಗಿ ನಾವು ಏಕಾಣು ಪರೋಪಜೀವಿಗಳು ರೋಗಗಳು ಅಂತ ಹೇಳ್ತೀವಿ. ಅಂದರೆ ಥೈಲೇರಿಯೋಸಿಸ್, ಬೇಬಿಸಿಯೋಸಿಸ್, ಅನಾಪ್ಲಾಸ್ಮೋಸಿಸ್ ಮತ್ತು ಫೈಲೇರಿಯೋಸಿಸ್. ಈ ಫೈಲೇರಿಯೋಸಿಸ್ ದುಂಡು ಜಾತಿ ಜಂತುಹುಳುಗಳು ಉಂಟಾಗುವಂಥ ರೋಗ. ಅಂದ್ರೆ ನಮ್ಮಲ್ಲಿ ಆನೆಕಾಲ್ ರೋಗ ಅಂತಾರಲ್ಲ. ಹೌದು ಸರ್, ಎಲಿಫ್ಯಾಂಟಿಯಾಸಿಸ್ ಅಂತ ಮನುಷ್ಯರಲ್ಲಿ ನಾವು ಹೇಳ್ತೀವಿ. ಅದು ಇಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವುದು ಅದೇ ರೀತಿ. ಆದ್ರೆ ರೋಗ ಲಕ್ಷಣಗಳು ಬಹಳಷ್ಟು ವ್ಯತ್ಯಾಸ ಇದೆ ಇದರಲ್ಲಿ. ನಾವು ಜಾನುವಾರುಗಳು ನೋಡ್ತಕ್ಕಂಥ ರೋಗ ಲಕ್ಷಣಗಳು, ಇಲ್ಲಿ ನಾವು ಕಾಲು ಊತ ಕಾಣೋದಿಲ್ಲ, ಆದ್ರೆ ಜ್ವರ ಇರುತ್ತೆ. ಈ ಫೈಲೇರಿಯೋಸಿಸ್ ರೋಗ ಅಂತಂದ್ರೆ ನಾನು ಹೇಳಿದಾಗ ನಿಮ್ಗೆ ಸೊಳ್ಳೆಗಳಿಂದ ಹರಡುವಂತ ರೋಗ. ಈ ರೋಗದಲ್ಲಿ ಯಾವ ರೀತಿ ಜ್ವರ ಇರುತ್ತೆ ಅಂತಂದ್ರೆ, ಈ ಸೊಳ್ಳೆಗಳು ನಾವು ಯಾವಾಗ ಕಾಣಬಹುದು, ಬೆಳಿಗ್ಗೆ ಮತ್ತೆ ಸಂಜೆ. ಹಾಗಾಗಿ ಜ್ವರ ಕೂಡ ಈ ಸೊಳ್ಳೆಗಳ ಯಾವಾಗ ಜಾಸ್ತಿ ಇರುತ್ತೆ ಅಂತ ಟೈಮಲ್ಲಿ ಜ್ವರ ಹೆಚ್ಚಿಗೆ ಇರುತ್ತೆ, ಬೆಳಿಗ್ಗೆ ಅಥವಾ ಸಂಜೆ. ಆದ್ರೆ ಈ ಬೇಬಿಸಿಯೋಸಿಸ್ ಥೈಲೇರಿಯೋಸಿಸ್ ಅಲ್ಲಿ ಆ ರೀತಿ ಅಲ್ಲ, ಎಲ್ಲಾ ಟೈಮಲ್ಲೂ ಜ್ವರ ಇರುತ್ತೆ, ಪೂರ್ತಿ ಇಡೀ ದಿವಸ ಜ್ವರ ಇರುತ್ತೆ. ನೀವು ಯಾವಾಗ ಚಿಕಿತ್ಸೆಯನ್ನ ಕೊಡಿಸ್ತೀರಾ ಅವಾಗ ಜ್ವರ ಕಡಿಮೆ ಆಗುತ್ತೆ. ಆ ತರ ಒಂದು ರೋಗ ಲಕ್ಷಣಗಳು. ಹಾಗಾಗಿ ಮತ್ತೆ ಫೈಲೇರಿಯೋಸಿಸ್ ಅಲ್ಲಿ ಇದ್ದಕ್ಕಿದ್ದಾಗೆ ಹಾಲು ಉತ್ಪಾದನೆ ಬಹಳ ಕಡಿಮೆ ಆಗ್ಬಿಡೋದು, ಅದೊಂದು ರೋಗ ಲಕ್ಷಣ ಇದೆ. ಜೊತೆಗೆ ಹಿಂದಿನ ಕಾಲು ಸ್ವಲ್ಪ ಊತ ಬರುವ ಸಾಧ್ಯತೆ ಇದೆ. ಸೊ ಈ ಮೂರು ಲಕ್ಷಣಗಳು ನಾವು ಮೈಕ್ರೋಫೈಲೇರಿಯೋಸಿಸ್ ಅಂತ ಹೇಳ್ತೀವಿ, ಈ ರೋಗದಲ್ಲಿ ಕಾಣಬಹುದು. ಇನ್ನು ನಾನು ಥೈಲೇರಿಯೋಸಿಸ್ ಅಂತ ಹೇಳಿದೆ, ಬೇಬಿಸಿಯೋಸಿಸ್ ಅಂತ ಹೇಳಿದೆ. ಈ ಕಾಯಿಲೆಗಳು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಜಾಸ್ತಿ, ಇದರ ಪ್ರಮಾಣ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಕಾರಣ ಏನತ್ತಂತಂದ್ರೆ, ನಾನು ಈಗಾಗಲೇ ನಿಮಗೆ ತಿಳಿಸಿದಾಗೆ, ಈ ಉಣ್ಣೆಗಳು ಅಥವಾ ಪಿಡುದಗಳು ಇದರ ಮೂಲಕ ಈ ರೋಗಗಳು ಹರಡುವುದರಿಂದ ಈ ರೋಗ ಜಾಸ್ತಿ ನಮಗೆ ಬೇಸಿಗೆಯಲ್ಲಿ ಕಾಣಿಸುತ್ತದೆ. ಆಮೇಲೆ ಬೇಸಿಗೆ ಕೂಡ ಈ ಉಣ್ಣೆಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ತುಂಬಾ ಅನುಕೂಲಕರವಾದಂತಹ ವಾತಾವರಣ ಅದು. ಅಂದ್ರೆ ಉಷ್ಣಾಂಶ ಚೆನ್ನಾಗಿದ್ದಾಗ ಅವು ಹೆಚ್ಚು ಅಭಿವೃದ್ಧಿ ಹೊಂದುತ್ತೆ. ಸೊ ಹಾಗಾಗಿ ಅಂತ ಬೇಸಿಗೆಯಲ್ಲೇನೆ ನಮ್ಗೆ ಈ ಕಾಯಿಲೆಗಳು ಕೂಡ ಹೆಚ್ಚಾಗಿ ಕಾಣುವ ಸಾಧ್ಯತೆ ಇದೆ. ಮತ್ತೆ ಇದು ಯಾವ ರೀತಿ ನೀವು ಗುರುತಿಸಬಹುದು? ತೊಂದರೆ ಆಗುತ್ತೆ, ಥೈಲೇರಿಯೋಸಿಸ್ ಆಗಿರ್ಬೋದು, ಬೇಬಿಸಿಯೋಸಿಸ್ ಆಗಿರ್ಬೋದು, ಅಥವಾ ಅನಾಪ್ಲಾಸ್ಮೋಸಿಸ್ ಇನ್ನೊಂದು ರೋಗ ಆಗಿರ್ಬೋದು ಮತ್ತೊಂದು. ಈ ಮೂರು ರೋಗಗಳಲ್ಲೂ ಕೂಡ ಸಾಮಾನ್ಯವಾಗಿ ಹೆಚ್ಚಾಗಿ ಜ್ವರ ಇರುತ್ತೆ. 103 degrees, 104 degrees, 100 degrees Fahrenheit, 106 degrees Fahrenheit ವರ್ಗೂ ಕೂಡ ಕಾಣಬಹುದು. ಮತ್ತೆ ಇದರ ಜೊತೆಗೆ ಥೈಲೇರಿಯೋಸಿಸ್ ಅಲ್ಲಿ ರಕ್ತ ಮಿಶ್ರಿತ ಬೇದಿ, ಆಮೇಲೆ ಈ ಗ್ರಂಥಿಗಳು ನಾವು ಪ್ರೀ ಸ್ಕ್ಯಾಪ್ಯುಲರ್ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ದುಗ್ಧ ಸೊ ಅವುಗಳ ಒಂದು ಊತವನ್ನ ಕಾಣಬಹುದು. ನೀವು ಮುಂದಿನ ಕಾಲಿದೆಯಲ್ಲ, ಮುಂಭಾಗದ ಕಾಲುಗಳು, ಅದರ ಮೇಲ್ಗಡೆ ಇವುಗಳ ಊತವನ್ನ ನೀವು ಕಾಣಬಹುದು. ಇದರ ಜೊತೆಗೆ ಸರಿಯಾದ ಟೈಮ್ಗೆ ಚಿಕಿತ್ಸೆ ಕೊಡಿಸ್ಲಿಲ್ಲ ಅಂತಂದ್ರೆ ರಾಸುಗಳ ಶ್ವಾಸಕೋಶ ಕೂಡ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಅವಾಗ ಕೆಮ್ಮು, ಮೂಗಿನಲ್ಲಿ ಗೊಣ್ಣೆ ಇವುಗಳನ್ನ ಕಾಣಬಹುದು. ಇನ್ನ ಬೇಬಿಸಿಯೋಸಿಸ್ ಅಲ್ಲಿ ರಕ್ತ ಮಿಶ್ರಿತ ಮೂತ್ರ, ಡಿಕಾಕ್ಷನ್ ಕಲರ್ಡ್ ಅಂತ ಏನ್ ಹೇಳ್ತೀವಿ, ಆ ರೀತಿ ಮೂತ್ರವನ್ನ ಕಾಣಬಹುದು. ರಕ್ತಕ್ಕೆ ಸಂಬಂಧಪಡುತ್ತಾ ಹೇಗೆ? ಹೌದು ಸರ್, ಏನಂದ್ರೆ ಈ ಏಕಾಣು ಪರೋಪಜೀವಿಗಳು ರಕ್ತ ಕಣಗಳಲ್ಲಿ ಸಂತಾನೋತ್ಪತ್ತಿ ಹೊಂದೋದ್ರಿಂದ ತನ್ನ ಅಭಿವೃದ್ಧಿಗೊಂಡ ನಂತರ ಈ ರಕ್ತ ಕಣಗಳೆಲ್ಲಾನು ಹೊಡಿಯಕ್ ಶುರುವಾಗುತ್ತೆ. ಅದು ಹೊಡೆದಾಗ ಏನಾಗುತ್ತೆ, ಅದೆಲ್ಲಾನು ಮೂತ್ರದ ಮೂಲಕ ಹೊರಗಡೆ ಬರುತ್ತೆ. ಹಾಗಾಗಿ ಬೇಬಿಸಿಯೋಸಿಸ್ ಅಲ್ಲಿ ಹೆಚ್ಚಾಗಿ ರಕ್ತಹೀನತೆ, ಅಂದ್ರೆ ಈ ರೋಗವು ಸಾಮಾನ್ಯವಾಗಿ ಇಷ್ಟತಳಿ ಹಸುಗಳಲ್ಲಿ ಹೆಚ್ಚಾಗಿ ಕಾಣಬಹುದು. ಎಮ್ಮೆಗಳಲ್ಲಿ ಬಹಳ ಕಡಿಮೆ, ಕುರಿಗಳಲ್ಲೂ ಕೂಡ ಈ ರೋಗ ಇದೆ, ಮತ್ತೆ ಮೇಕೆಗಳಲ್ಲಿ ಪ್ರಮಾಣ ಕಡಿಮೆ. ಮಿಶ್ರತಳಿ ಹಸುಗಳಲ್ಲಿ ಇದು ಹೆಚ್ಚಾಗಿ ಕಾಣುತ್ತೆ ಸರ್. ರಕ್ತಹೀನತೆ ಅಂದ್ರೆ ಆಮ್ಲಜನಕದ ಕೊರತೆ ಆಗುತ್ತೆ ಸರ್. ಹಾಗಾಗಿ ಸರಿಯಾದ ಟೈಮ್ಗೆ ಚಿಕಿತ್ಸೆ ಕೊಡಿಸಲಿಲ್ಲ ಅಂತಂದ್ರೆ ಬೇಬಿಸಿಯೋಸಿಸ್ ಅಲ್ಲಿ 2-3 days ಒಳಗೆ ರೋಗಗ್ರಸ್ತಗೊಂಡಂತಹ ರಾಸು ಸಾವನ್ನಪ್ಪಬಹುದು. ಈ ಥೈಲೇರಿಯೋಸಿಸ್ ನಲ್ಲೂ ಕೂಡ ಸಾವುಗಳ ಸಂಖ್ಯೆ ಕಂಡುಬರುತ್ತಲ್ಲ? ಹೌದು ಸರ್, ಚಿಕಿತ್ಸೆಯನ್ನ ಕೊಡಿಸಲಿಲ್ಲ ಅಂತಂದ್ರೆ ಈ ಥೈಲೇರಿಯೋಸಿಸ್ ಅಲ್ಲಿ ಸುಮಾರು 5-6 days ನಂತರ ಸಾವನ್ನ ಕಾಣಬಹುದು. ಅಂದ್ರೆ ಇದರಲ್ಲೂ ಕೂಡ ರಕ್ತಕ್ಕೆ ಸಂಬಂಧಪಟ್ಟಾಗೇನೆ? ಹೌದು ಸರ್, ಹೌದು. ಹೌದು, ರಕ್ತ ಪಿಂಜರಿ ಅಂತಾರೆ ಇದನ್ನ. ಅಂದ್ರೆ ಇವೆಲ್ಲ ಮಾರಣಾಂತಿಕ ಕಾಯಿಲೆಗಳು, ಸಾಕಷ್ಟು ನಷ್ಟವನ್ನ ಉಂಟು ಮಾಡುವಂತ, ಅದರಿಂದ ಇವುಗಳ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಬಾರದು ರೈತ ಬಾಂಧವರು ತಿಳ್ಕೋಬೇಕಾಗುತ್ತೆ. ಈ ಪರೋಪಜಿಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಹತೋಟಿಯನ್ನ ಮಾಡ್ಕೋಬೇಕಾದ್ರೆ ಏನು ಕ್ರಮ ಅನುಸರಿಸಬೇಕಾಗತ್ತೆ? ಅಂದ್ರೆ ಇವೆಲ್ಲ ಜಂತು ಹುಳುಗಳಿಂದ ಉಂಟಾಗುವಂತ ರೋಗಗಳು, ಅಂದ್ರೆ ಆಂತರಿಕ ಪರೋಪಜಿಗಳಾಗುವಂತವು. ಈ ಎಲ್ಲಾ ರೋಗಗಳನ್ನ ಸಾಮಾನ್ಯವಾಗಿ ಜಂತುನಾಶಕಗಳನ್ನು ನೀಡುವ ಮೂಲಕ ಬಹಳ ಸುಲಭವಾಗಿ ತಡೆಗಟ್ಟಬಹುದು. ಆದ್ರೆ ಯಾವಾಗ ಕೊಡಬೇಕು ಅದ್ರ ಬಗ್ಗೆ ನಮ್ಮ ರೈತರು ತಿಳ್ಕೋಬೇಕು. ಜಂತುನಾಶಕ ಔಷಧಿ ಕೊಡುವ ಸಮಯ ಬಹಳ ಮುಖ್ಯ, ಬಹಳ ಮುಖ್ಯ. ಸಾಮಾನ್ಯವಾಗಿ ವರ್ಷಕ್ಕೆ 3 ಬಾರಿ ಜಂತುನಾಶಕಗಳನ್ನ ನೀಡಬೇಕು ಅಂತ ಹೇಳ್ತೀವಿ. ಮುಂಗಾರು ಮಳೆ ಪ್ರಾರಂಭವಾಗುವ ಮೊದಲು ಮೇ ಜೂನ್ ತಿಂಗಳಲ್ಲಿ, ಅದಕ್ಕೂ ಮೊದಲು 1 ತಿಂಗಳು ಮುಂಚೆ ರಾಸುಗಳಿಗೆ ಜಂತುನಾಶಕ ನೀಡುವುದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಈ ಎಲ್ಲ ಆಂತರಿಕ ಪರೋಪಜೀವಿಗಳ ರೋಗಗಳನ್ನ ತಡೆಗಟ್ಟಬಹುದು. ಚಳಿಗಾಲ ಶುರುವಾಗುವ ಮೊದಲು ಹಾಗೂ ಮಳೆ ಕಡಿಮೆ ಆದಾಗ ಅಕ್ಟೋಬರ್ ನವೆಂಬರ್ ಎರಡನೇ ಜಂತುನಾಶಕ ಔಷಧಿಯನ್ನ ಕೊಡಿಸೋದಕ್ಕೆ. ಮೂರನೇದು ಬೇಸಿಗೆಯಲ್ಲಿ, ಸಾಮಾನ್ಯವಾಗಿ ನೀರು ಕೊರತೆಯಿಂದ ಇರ್ಬೋದು ಅಥವಾ ಆಹಾರ ಕೊರತೆಯಿಂದ ಇರ್ಬೋದು, ಬಹುಮುಖ್ಯವಾಗಿ ಕುರಿಗಳು ಮತ್ತು ಮೇಕೆಗಳು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ವಲಸೆ ಹೋಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ವಲಸೆ ಹೋಗುವ ಮೊದಲು 3ನೇ ಬಾರಿ ಜಂತುನಾಶಕಗಳನ್ನ ಕೊಡುವುದರಿಂದ ಜಂತುನಾಶಕಗಳನ್ನ ನೀಡಬಹುದು. ಎಲ್ಲಾ ರಾಸುಗಳು ಕೂಡ ಪ್ರತಿ ವರ್ಷ 3 ಬಾರಿ ನೀಡುವಂತ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಪ್ರದೇಶದ ಅನುಗುಣವಾಗಿ ನೀವು ಯಾವ ರೀತಿ ಕ್ರಮಗಳನ್ನ ಅನುಸರಿಸ್ತಿದ್ದೀರಾ ಅನ್ನೋದ್ರ ಬಗ್ಗೆ, ಮತ್ತೆ ನಿಮ್ಮ ಜಾಗಗಳಲ್ಲಿ, ಯಾಕಂದ್ರೆ ಎಲ್ಲಾ ಪ್ರದೇಶದಲ್ಲೂ ಕೂಡ ಎಲ್ಲಾ ರೋಗಗಳನ್ನು ಕೂಡ ಹೆಚ್ಚಾಗಿ ಕಾಣುವುದಿಲ್ಲ. ಕೆಲವೊಂದು ಪ್ರದೇಶದಲ್ಲಿ ಫೇಷಿಯಲೋಸಿಸ್ ಜಾಸ್ತಿ ಇರುತ್ತೆ, ಎಲ್ಲಿ ಕಾಲುವೆಗಳು ಜಾಸ್ತಿ ಅರಿತಿರುತ್ತೆ ಅಂತಹ ಜಾಗದಲ್ಲಿ ನಾವು ಫೇಷಿಯಲೋಸಿಸ್, ಆಂಫಿಸ್ಟೋಮೋಸಿಸ್ ಮತ್ತೆ ಸಿಸ್ಟೋಸೋಮೋಸಿಸ್, ಅಂದ್ರೆ ಈ ಬಸವನ ಹುಳು ಮೂಲಕ ಹರಡುವಂತ ರೋಗಗಳು ನಾವು ಹೆಚ್ಚಾಗಿ ಕಾಣಬಹುದು. ಅಂತ ಕಡೆ ಮುಂಗಾರು ಮಳೆ ಮುಂಚೆ ಒಂದ್ಸರಿ ಮತ್ತೆ ಬೇಸಿಗೆ ಮುಂಚೆ ಒಂದ್ಸರಿ 2 ಬಾರಿ ರಾಸುಗಳಿಗೆ ಜಂತುನಾಶಕಗಳನ್ನ ನೀಡಬಹುದು. ರೈತ ಬಾಂಧವರೇ, ತಮಗೆ ಜಾನುವಾರುಗಳಲ್ಲಿ ಕಂಡುಬರುವಂತ ಪರೋಪಜೀವಿಗಳು ಮತ್ತು ಅವುಗಳ ರೋಗಗಳ ಹತೋಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಜಿ ಎಸ್ ಮಮತಾ ಅವರನ್ನ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9886611864. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9886611864. ತುಂಬಾ ಸಂತೋಷ ಡಾಕ್ಟರ್ ಮಮತಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಜಾನುವಾರುಗಳಲ್ಲಿ ಕಂಡುಬರುವಂತಹ ಪರೋಪಜೀವಿ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08272220006. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ RCF ಸುಫಲ ನಿನಗೆ ಸಾಟಿ ಇಲ್ಲ ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ ಬಂಪರ್ ಬೆಳೆ ಬಂತು ಅಂತ್ಲ ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15-15-15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ RCF ನ ಸುಫಲ 15-15-15 ಈಗ ಭಾರತ್ NPK 15-15-15 ಹೊಸ ಚೀಲದಲ್ಲಿ ಲಭ್ಯ ನೋಡ್ ಶಿವಣ್ಣ ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ ಮರಿಬೇಡ ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ ಮಾರುಕಟ್ಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,300 ರೂಪಾಯಿಂದ 15,400 ರೂಪಾಯಿ, ಅರಬಿಕಾ ಚೆರಿ 7,900 ರೂಪಾಯಿಂದ 8,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 10,750 ರೂಪಾಯಿಂದ 10,850 ರೂಪಾಯಿ, ರೊಬೆಸ್ಟಾ ಚೆರಿ 5,900 ರೂಪಾಯಿಂದ 6,000 ರೂಪಾಯಿ. ಇಲ್ಲಿಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಕೈಕೇರಿ ಗ್ರಾಮದ ಪಡಿಕಲ್ಲು ಕುಟುಂಬದ ಪಟ್ಟೆದಾರ ಚಂಗಪ್ಪ ಅವರ ಪತ್ನಿ ಕವಿತಾ ಅವರು ಇಂದು ನಿಧನರಾದರು. 74 ವರ್ಷ ಪ್ರಾಯದ ನಿವೃತ್ತ ಶಿಕ್ಷಕಿ ಪಡಿಕಲ್ಲು ಕವಿತಾ ಅವರ ತವರು ಮನೆ ತೋಟಂಬೈಲು. ಅಂತ್ಯಕ್ರಿಯೆ ನಾಳೆ 12 ಗಂಟೆಯ ಒಳಗೆ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಮಡಿಕೇರಿ ನಿವಾಸಿ ವಾಸುದೇವ ಅವರ ಪತ್ನಿ ದೇವಕಿ ಅವರು ಇಂದು ನಿಧನರಾದರು. 88 ವರ್ಷ ಪ್ರಾಯದ ದೇವಕಿಯವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ನಡೆಯಲಿದೆ. ಮುತ್ತರ್ಮುಡಿ ಗ್ರಾಮದ ಪಾಡಿಚೆಟ್ಟಿರ ಪೌತಿ ಚಿನ್ನಪ್ಪ ಅವರ ಪುತ್ರ ಕೃಷಿ ಇಲಾಖೆಯ ಉದ್ಯೋಗಿ ನವೀನ್ ಅವರು ಇಂದು ನಿಧನರಾದರು. 53 ವರ್ಷ ಪ್ರಾಯದ ಪಾಡಿಚೆಟ್ಟಿರ ನವೀನ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಕಾಂತೂರು ಗ್ರಾಮದ ಬೊಳ್ತಜ್ಜಿರ ದಯಾನಂದ ರಾಜು ಅವರ ಪತ್ನಿ ರಾಧಾ ಚಿಮಿ ಅವರು ಇಂದು ನಿಧನರಾದರು. 55 ವರ್ಷ ಪ್ರಾಯದ ಬೊಳ್ತಜ್ಜಿರ ರಾಧಾ ಚಿಮಿ ಅವರ ತವರು ಮನೆ ಮೊಟ್ಟನ. ಅಂತ್ಯಕ್ರಿಯೆ ನಾಳೆ 12 ಗಂಟೆಯ ಒಳಗೆ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗ ಹರಡದ ಹಂಗೆ ಅಗತ್ಯ ಮುನ್ನೆಚ್ಚರ ವಹಿಸುವ ಬಗೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ಸೂಚನೆ ಕೊಟ್ಟಳು. ಪ್ಯಾಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲಿ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಸಂಬಂಧ ಮಾಹಿತಿ ಪಡೆದು ಅವು ಮಾತಾಡ್ದು, ಡೆಂಗ್ಯೂ ಚಿಕನ್ ಗುನ್ಯಾ ಮಲೇರಿಯಾ ಬ್ಯಾರೆ ಬ್ಯಾರೆ ಸಾಂಕ್ರಾಮಿಕ ರೋಗ ತಡೆಯುವಲ್ಲಿ ಜಾಸ್ತಿ ಅರಿವು ಮೂಡಿಸೋಕು ಶಾಲೆ ಕಚೇರಿ ಇತರೆ ಎಲ್ಲೆಡೆ ನೀರಿನ ಟ್ಯಾಂಕ್ನ 6 ತಿಂಗಳಿಗೊಮ್ಮೆ ಮನರ ಮಾಡುವ ಹಂಗೆ ಜಿಲ್ಲಾಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಿವಿಮಾತು ಕೊಟ್ಟು ಈ ಕಾರ್ಬರ್ಲಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾ ರೇಣುಕಾ ದೇವಿ ಮತ್ತೆ ಶಾಲಾ ಶಿಕ್ಷಣ ಮತ್ತೆ ಉಪನಿರ್ದೇಶಕರಾದ ಸಿ ರಂಗದಾಮಯ್ಯ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದು ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತೆ ಉಸ್ತುವಾರಿ ಸಮಿತಿ ಸಭೆನ ಸಂಸದರಾಗಿದ್ದ ಪ್ರತಾಪ್ ಸಿಂಹ ಅವರ ಅಧ್ಯಕ್ಷತೆಯಲ್ಲಿ ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಬಾಡಿಲಿ ಮೇ 30ರಂದು ಅಂದರೆ ನಾಳೆ ಹೊತ್ತಾರೆ 10 ಗಂಟೆಗೆ ಸಭೆ ನಡೆದದೇತ. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತೆ ಉಸ್ತುವಾರಿ ಸಮಿತಿನ ಸದಸ್ಯ ಕಾರ್ಯದರ್ಶಿ ಅಂಗೆ ಜಿಲ್ಲಾಧಿಕಾರಿಗ ತಿಳಿಸಿಯೋಳು. ಪೊನ್ನಂಪೇಟೆ 66/11 kV ವಿದ್ಯುತ್ ಉಪಕೇಂದ್ರದ ಹೊರಭಾವ F1 ನಲ್ಲೂರು F2 ಬಾಳೆಲೆ ರಾಜಾಪುರ ಫೀಡರ್ಲಿ ರಿಪೇರಿ ಕೆಲಸ ಇರದರಿಂದ ಮೇ 30 ಮತ್ತೆ 31ರಂದು ಹೊತ್ತಾರೆ 10 ಗಂಟೆಯಿಂದ ಹಿಂಬುತ್ತು 4 ಗಂಟೆಗೆ ಮುಟ್ಟ ನಲ್ಲೂರು ಬೆಸಗೂರು ಪೊನ್ನಪ್ಪಸಂತೆ ಬಾಳೆಲೆ ರಾಜಾಪುರ ಮಳ್ಳೂರು ನಿಟ್ಟೂರು ಕೊಟ್ಟಗೇರಿ ಬಿಳೂರು ದೇವನೂರು ಸುತ್ತಮುತ್ತ ವ್ಯಾಪ್ತಿಯಲ್ಲಿ ವಿದ್ಯುತ್ ಇರದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಕೊಡಗು ಜಿಲ್ಲಾ ವಿದ್ಯುತ್ ತೊಂದರೆ ತಾಪತ್ರಣ ನಿವಾರಣಾ ವೇದಿಕೆಗೆ ಸದಸ್ಯರು ಬೇಕಾಗಿದ್ದು ಸದಸ್ಯತ್ವ ಹೊಂದಳು ಇಷ್ಟ ಇರುವವು ವಿದ್ಯುತ್ ಕ್ಷೇತ್ರದ ಬಗ್ಗೆ ಅನುಭವ ಉಳ್ಳವು ತಮ್ಮ ವೈಯಕ್ತಿಕ ದಾಖಲಾತಿಗಳೊಟ್ಟಿಗೆ ಜೂನ್ 6ರೊಳಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಕಚೇರಿ ಕಾರ್ಯಪಾಲನೆ ವಿಭಾಗ ಮಡಿಕೇರಿ ಇಲ್ಲಿಗೆ ಸಲ್ಲಿಸುವ ಹಂಗೆ ಮಡಿಕೇರಿನ ಕಾರ್ಯ ಮತ್ತೆ ಪಾಲನೆ ವಿಭಾಗದ ಇಂಜಿನಿಯರ್ ಅವು ಮಾಹಿತಿ ಕೊಟ್ಟಳು. 2023-24 ಶೈಕ್ಷಣಿಕ ವರ್ಷಕ್ಕೆ ಜವಾಹರ ನವೋದಯ ವಿದ್ಯಾಲಯ ಗಾಳಿಬೀಡು ಕೊಡಗು ಜಿಲ್ಲೆ ಈ ಶಾಲೆಗೆ 11ನೇ ತರಗತಿಗೆ ಸಿಬಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಲಿ ಪ್ರವೇಶ ಪಡ್ಕಣಕ್ಕೆ ಖುಷಿಯಿದ್ದ ಅಭ್ಯರ್ಥಿಗಳಿಂದ ಅರ್ಜಿನ ಕರ್ದೊಳೋ ಮಾನ್ಯತೆ ಪಡೆದ ಶಾಲೆಯಲ್ಲಿ 2022-23 ಸಾಲಿನ 10ನೇ ತರಗತಿಲಿ ಓದಿ ಪಾಸಾಗಿದ್ದವು ಅರ್ಜಿ ಸಲ್ಲಿಸಿಕೆ ಈ ತಿಂಗಳ 30ನೇ ತಾರೀಕು ಆಖೀರಿ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ನವೋದಯ ವೆಬ್ಸೈಟ್ನ ಸಂಪರ್ಕಿಸಕ. ಚೆನ್ನೈನ ಕೇಂದ್ರೀಯ ಪಿಂಚಣಿ ಕಾರ್ಯಾಲಯ ಕಡೆಯಿಂದ ಪ್ಯಾಟೆನ ಮೈತ್ರಿ ಪೊಲೀಸ್ ಭವನದಲ್ಲಿ ಇದೇ ತಿಂಗಳ ತಾರೀಕು 30 ಮತ್ತು 31 ಎರಡು ದಿನ ಹೊತ್ತಾರೆ 9:30 ಹಿಂಬೊತ್ತು 4:30 ಮುಟ್ಟ ಹೊಸ ಜಂಬರ ಮಿಲಿಟರಿ ಪಿಂಚಣಿ ತಕ್ಕಂತಿರುವ ಮಾಜಿ ಸೈನಿಕರು ಮತ್ತು ಕುಟುಂಬ ಪಿಂಚಣಿದಾರರ ತೊಂದರೆ ತಾಪತ್ರೆಗಳ ಸರಿಮಾಡುವ ಸಭೆ ನಡೆದದೆತ್ತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸ್ಯೋಳು. ಗ್ರಾಹಕರ ತ್ಯಾಜ್ಯಗಳನ್ನ ತ್ವರಿತ ಆಗಿ ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಜುಲೈ 8 ಲೋಕ್ ಅದಾಲತ್ ನಡೆದಿದೆ. ಆ ದಿನದಂದು ಸಂಬಂಧಪಟ್ಟವು ಇತ್ಯರ್ಥಕ್ಕೆ ಬಾಕಿ ಇದ್ದ ಪ್ರಕರಣಗಳನ್ನ ಗುರುತಿಸಿ ಇತ್ಯರ್ಥಪಡ್ಕೊಳ್ಳುವ ಹಂಗೆ ಜಿಲ್ಲಾ ಗ್ರಾಹಕರ ತ್ಯಾಜ್ಯಗಳ ಪರಿಹಾರ ಆಯೋಗದ ಆಡಳಿತಾಧಿಕಾರಿ ಸಹಾಯಕ ರಿಜಿಸ್ಟರ್ ಶಾರದಾ ಅವು ತಿಳಿಸ್ಯೋಳು. ಕೊಡಗು ಆಯುರ್ವೇದ ಕೇರ್ ಹಂಗೆ ಸುಳ್ಯ ಸೌಭಾಗ್ಯ ವಿಕಲಚೇತನರ ಸೇವಾ ಟ್ರಸ್ಟ್ ಕೂಡುಕೂಟಂದ ಜೂನ್ 7 ವಿಶೇಷ ಚೇತನರ ಹಂಗೆ ಹಿರಿಯ ನಾಗರಿಕರಿಗೆ ವಿರಾಜಪೇಟೆ ಪುರಭವನದಲ್ಲಿ ವಿಶೇಷ ಆರೋಗ್ಯ ಪುಕ್ಸಟೆ ಶಿಬಿರ ಏರ್ಪಾಡು ಮಾಡ್ಯೋಳೋ. ಹೊತ್ತಾರೆ 10 ಮಧ್ಯಾಹ್ನ 1 ಮುಟ್ಟ ಈ ಶಿಬಿರ ನಡೆದದೇತ ಪ್ರಕಟಣೆಗೆ ಮಾಹಿತಿ ಕೊಟ್ಟೋಳು. ಮಡಿಕೇರಿ ಚೆಟ್ಟಳ್ಳಿ ಮಾರ್ಗದ ಮಧ್ಯ ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಇಂದಿಂದ ರಸ್ತೆ ಸಂಚಾರಕ್ಕೆ ನಿರ್ಬಂಧ ಹೇರಳಾಗುಟ್ಟು ಈ ಹಿನ್ನೆಲೆಯಲ್ಲಿ ವಾಹನನ ಮಡಿಕೇರಿ ಸುಂಟಿಕೊಪ್ಪ ಮಾರ್ಗ ಆಗಿ ತೆರಳುವ ಹಂಗೆ ಪೊಲೀಸ್ ಪ್ರಕಟಣೆಗೆ ತಿಳಿಸಿಟ್ಟು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಚೊಂಪೆ ಕೇಳಿದಿರಿ. ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪಿಂಗ್ಲೇ ಕೊಡ್ಸು. ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮ್ಗೆ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ, ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ. ಭಾಗಮಂಡಲ ಕೋರಂಗಾಲ ಗ್ರಾಮದ ಬೋಳನ ಕುಟುಂಬಸ್ಥರೆಲ್ಲ ಸೇರಿ ಶ್ರೀ ವೆಂಕಟರಮಣ ದೇವರ ಹರಿಸೇವನ ಇದೇ 31 ಬುಧವಾರ ಬೆಳಿಗ್ಗೆ 9 ಕೋರಂಗಾಲಲ್ಲಿರುವ ಬೋಳನ ಕುಟುಂಬದ ಐನ ಮನೆಯಲ್ಲಿ ನಡೆಸುವೆ. ಕುಟುಂಬಸ್ಥರು, ತವರು ಮನೆ ಹೆಣ್ಣು ಮಕ್ಕ, ಬಂಧು ಮಿತ್ರರೆಲ್ಲ ಬರೋ ಕೂತ ಬೋಳನ ಪಟ್ಟೆದಾರ ಅಯ್ಯಣ್ಣ ಮತ್ತೆ ಕುಟುಂಬಸ್ಥರು ಕೇಳಿಕೊಂಡಳು. ಫೇಲ್ ಆಗಿದ್ದೀರಾ, ನೆಕ್ಸ್ಟ್ ಏನು ಅಂತ ಚಿಂತನ? ಚಿಂತನಗಂಗಾ ಟ್ಯೂಟೋರಿಯಲ್ಸ್ ನಲ್ಲಿದೆ ಪರಿಹಾರ. 10ನೇ ತರಗತಿಯಲ್ಲಿ ಪಾಸ್ ಆಗಿ ಪಿಯುಸಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ನೇರವಾಗಿ ದ್ವಿತೀಯ ಪಿಯುಸಿಗೆ ಖಾಸಗಿಯಾಗಿ ಪರೀಕ್ಷೆಗೆ ಕುಳಿತುಕೊಳ್ಳಲು ಅವಕಾಶ. ಹೆಚ್ಚಿನ ವಿವರಗಳಿಗೆ ಚಿಂತನಗಂಗಾ ಟ್ಯೂಟೋರಿಯಲ್ಸ್, ಶ್ರೀ ಕಾಮಾಕ್ಷಿ ದೇವಾಲಯದ ಬಳಿ, ಗೌಳಿ ವೀದಿ, ಮಡಿಕೇರಿ. ಕಾಲ್ 9986975775. ಅಕ್ವಾ ವೆಂಚರ್ ಗುಹ್ಯ ಸಿದ್ದಾಪುರ ಇವರ ವತಿಯಿಂದ ರೋಹು, ಗ್ರಾಸ್ ಕ್ರಾಫ್, ಕಾಟ್ಲಾ ಜಾತಿಯ ಮೀನು ಮರಿಗಳನ್ನು ಮೊದಲ ಬ್ಯಾಚ್ನಲ್ಲಿ ಇದೇ 31 ಬುಧವಾರ ಮಾರಾಟ ಮಾಡಲಾಗುವುದು. ಕೊಡಗಿನಾದ್ಯಂತ ಡೆಲಿವರಿ ನೀಡಲಾಗುವುದು. ಸಂಪರ್ಕಿಸಿ ಪಟ್ಟಡ ಶ್ಯಾಮ್ ಅಯ್ಯಪ್ಪ, ಮೊಬೈಲ್ 9731784873. ಮಡಿಕೇರಿ ತಾಲೂಕು ಹೊದವಾಡ ಗ್ರಾಮ ಶ್ರೀ ಭಗವತಿ ಅಮ್ಮೇರಪ್ಪ ದೇವಸ್ಥಾನದ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಅಷ್ಟಮಂಗಲ ಮಹೋತ್ಸವ ನಾಳೆಯಿಂದ ಜೂನ್ 1 ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ನಡೆಯಲಿದೆ. ಪ್ರತಿದಿನ ಅನ್ನದಾನವಿದೆ. ಭಕ್ತಾದಿಗಳಲ್ಲಾಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೋರಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಂಡುಳ್ಳೋ ಕಣ್ಣಚಂಡ ಜಾಗೃತಿ ಭೀಮಯ್ಯ. ಮಳೆಗಾಲದ ಬಪ್ಪ ಸಾಂಕ್ರಾಮಿಕ ಕಾಯಿಲೆ ಪಬ್ಬತನಕ್ಕೆ ಬೋಂಡಿಯಾನ ಉಪ್ಪಡೆ ಕ್ರಮ ಅಡ್ತವನಕ್ಕೆ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶವು ಸೂಚನೆ ಕೊಡ್ತದೆ. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲು ಸಾಂಕ್ರಾಮಿಕ ಕಾಯಿಲೆ ತಡಪಂಡ ಮೀದ ಇಂದು ನಡೆದ ಕಾರ್ಯಕ್ರಮದ ಮಾಹಿತಿ ಪಡೆದು ತಕ್ಕ ಪರಂದ ಅವು ಡೆಂಗ್ಯೂ ಚಿಕನ್ಗುನಿಯಾ ಮಲೇರಿಯಾ ಇನ್ನತ ಕಾಯಿಲೆನ ತಡಪಂಡ ಮೀದ ಜನರಲ್ಲಿ ಅರ ಅರಿವು ಒಡ್ತಬಕೊಂಡು ಅನ್ನನೆ ಸ್ಕೂಲ್ ಕಚೇರಿ ಕುಡ್ನನಕ್ಕೆ ಬೊರೆ ಬೊರೆ ಕಡೆಯಲು ನೀರರ ಟ್ಯಾಂಕ್ನ 6 ತಿಂಗಕ್ಕೊಮ್ಮ ಮನಾರ ಮಾಡುವಂಡ ಕೂಟಕ್ಕೆ ಇಂಡಮೇದ ಮಾಹಿತಿ ಕೊಡುತ್ತ ಜಿಲ್ಲಾ ಆರೋಗ್ಯ ಪಿನ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅವು ಕೈಂಜ 3 ತಿಂಗತ್ತು 25 ಡೆಂಗ್ಯೂ ಪ್ರಕರಣ ವರದಿಯಾಯಿತು. ಎಲ್ಲರೂ ಆರೋಗ್ಯ ಕಾತುವಂಡ ಅನ್ನನೆ ಎಲ್ಲರೂ ಮನೆಯ ಸುತ್ತಮುತ್ತ ಪರಿಸರತ್ರ ಮನಾರ ಕಾತುವಂಡ ಕೂಟಕ್ಕೆ ಎಲ್ಲಿಯೂ ನೀರು ನಿಕ್ಕತನಕ್ಕೆ ನೋಟಿಯೊಂಡೊಂದು ಎಣಚಿ. ಸಭೆಯಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಡಾ ಕಳಿಚಂಡ ಕಾರ್ಯಪ್ಪ ಜಿಲ್ಲಾ ಸರ್ಜನ್ ಡಾ ನಂಜುಂಡಯ್ಯ ಕೂಡ್ನನಕ್ಕೆ ಮುಖ್ಯಪಟ್ಟವು ಹಾಜರು.